ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಂಗಪ್ಪ ಚನ್ನಬಸಪ್ಪ ಹರ್ಲಾಪುರ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಪ್ರಸಾರ ಆಗಲಿದೆ. ನಂತರ ಕೃಷಿ ಗೀತೆಗಳು, ಚಿತ್ರಗೀತೆ ಪ್ರಸಾರ ಮಾಡ್ತೇವೆ. ಮೊದಲಿಗೆ ಪ್ರಕಟಣೆ ಕೇಳೋಣ. ಏ ಮಲ್ಲವ್ವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ? ಏ ಇಲ್ಲ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ. ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ? ಏ ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದು ಏನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗೆ ಮುಂಜಾನೆಕ ಒಂದಿಷ್ಟು ತರಕಾರಿ ಕಟ್ ಮಾಡಿದ್ದೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ದು ಸಾಕು. ಪಟ್ಟಿ ಭಾಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತೆ ಸೊಳ್ಳೆ ಗಿಳ್ಳಿ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯ, ಇಂಥವು ಬರಕ್ಕಿವೆ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು ಆಗ್ಬೋದು. ಅಲ್ಲ ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ. ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ. ಈಗ ಎಲ್ಲಿ ಹಾಕ್ಬೇಕು ನಾ ಕಸನ? ಗಾಡಿ ಬರ್ತೈತಿ ಅವಾಗ ಹಾಕು. ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದೆ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ? ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ. ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ರೈತ ಮಿತ್ರರೇ, ಈಗ ಸಂಗಪ್ಪ ಚನ್ನಬಸಪ್ಪ ಹರ್ಲಾಪುರ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದ ಸಂಗಪ್ಪ ಚನ್ನಬಸಪ್ಪ ಹರ್ಲಾಪುರ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರು ಇವರನ್ನು ಮಾತನಾಡಿಸೋಣ, ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಸಂಗಪ್ಪ. ನಮಸ್ಕಾರ. ಸಂಗಪ್ಪ ಚನ್ನಬಸಪ್ಪ ಹರ್ಲಾಪುರ ಇದು ನಿಮ್ಮ ಹೆಸರು? ಹೌದು ರೀ. ಹರ್ಲಾಪುರ ಅಂದರೆ ಏನಿದು? ಅಡ್ಡೆಸರು. ಅಡ್ಡೆಸರು ಅಲ್ಲಿದ್ದ ಬಂದಾರೇನ್ರಿ ನಮ್ಮ ಮುತ್ತಾತ ಅವ್ರು ನಮಗೆ ಗೊತ್ತಲ್ಲ ಅಂತಾರೆ ನಮ್ಮ ಯಜಮಾನ್ರು ಅಂತಂದ್ರೆ. ನಿಮ್ಗೆ ನೆನಪಿಲ್ಲ ಅದು? ಇಲ್ಲ ಇಲ್ಲ ರೀ, ನಮ್ಮ ತಂದೆಯವ್ರು ಹೇಳ್ತಿದ್ರು, ನಮ್ಮ ಅಜ್ಜ ಮುತ್ತಾಜ್ಜ ಅವ್ರು ಅಲ್ಲಿದ್ದ ಬಂದಾರಂತೆ ಅವತ್ತಿಗೆ ಅಂತ ಹೇಳ್ತಾರೆ. ಹ್ಞೂ. ಈ ಹೇಳೋರು ಬರ್ತಾರಲ್ವಾ? ಹ್ಞೂ ರೀ, ಅವರ ಬರ್ದಾರ ಅವ್ರ ಹೇಳ್ತಾರೆ, ನೀವು ಹರ್ಲಾಪುರದಾರ ಪೂರ್ವಿ ಅಂತಲೇ ಹೇಳ್ತಾರೆ. ಹೇಳ್ತಾರೆ. ಹ್ಞೂ ರೀ. ಎಲ್ಲಿ ಬರುತ್ತೆ ಇದು ಹರ್ಲಾಪುರ? ಇಲ್ಲಿ ಇದು ಬನ್ನಿಕೊಪ್ಪ ದಾಟಿ ಬರ್ತೀರಿ, ಅಲ್ಲಿ ಗುಡಿ ಹರ್ಲಾಪುರ ಅಂತ. ಅಲ್ಲಿಂದ ಈ ಕಡೆ ಬಂದಿದ್ದೀವಿ. ಹರ್ಲಾಪುರ ಎಲ್ಲಿ ಬರುತ್ತೆ? ಬನ್ನಿಕೊಪ್ಪ ಹಳ್ಳಿಗುಡಿ ಹತ್ರ ಐತ್ರಿ, ಹಳ್ಳಿಗುಡಿ ಹರ್ಲಾಪುರ ಅಂತ ಹೇಳಿ. ಅಲ್ಲೇ ಇದೆ? ಅಲ್ಲೇ ಇದೆ. ಅಲ್ಲಿಂದ ಈ ಕಡೆ ಬಂದು ಈ ಕಡೆ ಬಂದಾರೆ. ಹ್ಞೂ. ಎಷ್ಟು ವರ್ಷ ವಯಸ್ಸು ಯಜಮಾನ್ರಿ? ನಮ್ಗೆ 56 ವರ್ಷ ವಯಸ್ಸು. 56 ವರ್ಷ ವಯಸ್ಸು. ಹ್ಞೂ ರೀ. ಮೂಲತಃ ನೀವು ಕೃಷಿಕರೇ? ಹ್ಞೂ ರೀ. ಹ್ಞೂ. ಎಷ್ಟು ಎಕರೆ ಭೂಮಿ ಇದೆ ನಮ್ಮದು? 16 ಎಕರೆ ಭೂಮಿ. 16 ಎಕರೆ ಭೂಮಿ. ನಿಮ್ಮ ಭೂಮಿಯ ಮಾದರಿ ಎಂಥದ್ದು? ಕಪ್ಪು ಮಣ್ಣು, ಕೆಂಪು ಮಣ್ಣು, ಎರಡು ಅದಾವ ರೀ. ಎರಡು ಇದಾವ? ಮೊಸರಿನ ಐತ್ರಿ. ಎರಡನೇ ಹೆಂಗೆ ಅದು? 4 ಎಕರೆ ಮೊಸರಿ, 14 ಎಕರೆ ಇದೈತ್ರಿ. ಎಲ್ಲಿದೆ ಮಸಾರಿ ಭೂಮಿ? ಎಲ್ಲಿದೆ? ಇಲ್ಲೇ ಊರ ಕೆಳಗೆ. ಹಾಂ, ಅಂದರೆ ನಿಮ್ಮ ಊರಲ್ಲೇ ಹಿಂಗೆ ಎರಡು ರೀತಿ ಮಣ್ಣು? ಹೌದು, ಹೌದು ರೀ. ಊರ ಮ್ಯಾಕ ಎರಡು ಭೂಮಿ ಐತ್ರಿ. ಹೌದು, ಊರ ಕೆಳಕ್ಕೆ ಮಸಾರಿ ಐತ್ರಿ. ಮಸಾರಿ ಭೂಮಿ ಇದೆ ರೀ ನಿಮ್ಮ ಎರಡು ಕಡೆಗೆ? ಇದೆ, ಎರಡು ಕಡೆಗೆ. ಮಸಾರಿ ಭೂಮಿ 3 ಎಕರೆ ಇದೆ. ಅಲ್ಲಿ ಏನೇನು ಬೆಳಿತೀರಿ ಯಜಮಾನ್ರೆ? ಮೆಕ್ಕೆಜೋಳ ಬೆಳಿತೀರಿ, ನ್ಯಾವಣಿ, ಚಜ್ಜಿ, ತೊಗರಿ, ಎಳ್ಳು, ಮುರಳು, ಅಲ್ಲಿಂದ ಆರ್ಕ್, ರಾಗಿ. ಆರ್ಕ ಬೆಳಿತೀರಿ? ಹ್ಞೂ ರೀ. ರಾಗಿ ಎಲ್ಲ ಬೆಳಿತೈತಿ ನಮ್ಮ ಭೂಮಿ. ಇಂಥದ್ದು ಬೆಳೆಯಲ್ಲ. ನಾನು ಸಾಮೆನೂ ಬೆಳಿತೈತ್ರಿ. ಬೆಳೆದಿದ್ರೆ ನಾವು ಹಾಕಿಲ್ರಿ, ಆದ್ರೆ ಬೆಳಿತೈತಿ. ನೀವು ಮೊದಲು ಬೆಳೆದಿದ್ರ? ಇಲ್ರಿ, ನಾವು ನೆವಣಿ, ಆರ್ಕ್ ಇವನ್ ಬೆಳೆದ್ರಿ. ಆರ್ಕ ಎದಕ್ಕೆ ಬೆಳಿತೀರಿ? ಅದು ಊಟ ಮಾಡಕ್ರಿ. ನೀವು ಹೌದ್ರಿ, ನೆವಣಿ ಇದ್ದಂಗ? ಅದು ನೆವಣಿ ಇದ್ದಾಗ್ರಿ. ನೆವಣಿಕ್ಕಿಂತ ನೆವಣಿ ಒಂದ್ ಸ್ವಲ್ಪ ಕಪ್ಪಾಗತ್ರಿ, ಅದು ಬೆಳುಪು ಜಾಸ್ತಿ ಆಗತ್ರಿ. ಬೆಳುಪು ಜಾಸ್ತಿ? ಹೌದ್ರಿ. ಇವತ್ತು ಅಕ್ಕಿ ಅನ್ನ ನುಚ್ಚಕ್ಕಿ ಅನ್ನ ಬಂದ ಬರ್ತ್ರಿ. ಇವತ್ತಿಗೂ ಊಟ ಮಾಡಿ? ಊಟ ಮಾಡ್ತ್ರಿ ಆರ್ಕದಿಂದ. ಹ್ಞೂ. ಏನು ಈಗ ಬಿಳಿ ಅಕ್ಕಿ ಅನ್ನಕ್ಕಿಂತಲೂ ಏನು ವ್ಯತ್ಯಾಸ? ಆರ್ಕ ಅನ್ನ ಶೂಟ್ ಆಗತ್ತೆ, ನೆವಣಿ ಅನ್ನೋದು ಶೂಟ್ ಆಗತ್ತೆ. ಇದು ಏನೈತಲ್ರಿ, ಶೂಟ್ ಆಗಲ್ಲ, ಇದು ಸಾರಿಲ್ದನೂ ಶೂಟ್ ಆಗ್ಬೇಕು ರೇಷನ್. ಹಾಂ ಹಾಂ ಹಾಂ. ಈಗ ನಿಮ್ಗೆ ಏನನ್ಸಿದೆ ಇವತ್ತು ಹೊಸ ತಲೆಮಾರಿನ ಭತ್ತದ ಅನ್ನ ಉಣ್ಣೋದು ಒಂದು, ನೀವು ಆರ್ಕ, ನೆವಣಿ ಇವೆಲ್ಲ ಅದನ್ನು ಊಟ ಮಾಡ್ತಾಯಿದ್ರಿ, ಇವೆರಡರ ಮಧ್ಯೆ ಯಾವುದು ಚಲೋದು ದೇಹಕ್ಕೆ? ದೇಹಕ್ಕೆ ಅವಾಗ ಆರ್ಕ್ ನೆವಣಿ ಯಾವಾಗ ಬೆಸ್ಟ್ ರೀ? ಹೌದಾ? ಜೋಳ ಇವಾಗ ದೇಹಕ್ಕೆ ಗಟ್ಟಿಮುಟ್ಟು ಆಗತ್ತೆ ರೀ. ಹ್ಞೂ ಹ್ಞೂ. ಈಗ ನಿಮ್ಮ ಮನೆಯಲ್ಲಿ ಊಟದ ಪದ್ಧತಿ ಏನೇನಿದೆ? ಊಟ ಪದ್ಧತಿ ರೊಟ್ಟಿ ಮಾಡ್ತಾರೆ, ರೊಟ್ಟಿ, ನವಣೆಯನ್ನ ಉಂಡ್ತೀವಿ, ನವಣೆಯನ್ನ ಮಾಡ್ತೀವಿ, ಆರ್ಕದ ಅನ್ನ ಮಾಡ್ತೀರಿ? ಹ್ಞೂ. ಆರ್ಕದ ಎಲ್ಲರೂ ಉಣ್ತಾರ ನವಣೆಯನ್ನ? ಈಗಿನ ಹುಡ್ರು ಉಣ್ಣಲ್ರಿ. ಹೆಂಗೆ ಮತ್ತೆ? ಮತ್ತೆ ಹಂಗಾರೆ ಅವರು ಇದಕ್ಕೆ ಹೊಂದ್ಕೊಂಡು ಹೋಗ್ಬಿಡೋದು ನಾವು. ಹಾಂ ಹಾಂ ಹಾಂ. ಈಗ ಉಂಡ ಬೇಕೇ ಬೇಕು. ಹಾಂ, ನಾವು ಮಾಡಿಸ್ತೀರಿ, ನಮ್ಗೆ ನೆನಪತ್ತಂದ್ರೆ ಅದು ಮಾಡಿರ ಕಡೆಗೆ ನುಚ್ಚು ಅಂತ ಮಾಡಿಸ್ತೀರಿ. ಹಾಂ ಹಾಂ. ಈ ಜೋಳ ಏನಿರ್ತಲ್ರಿ ಅದನ್ನ ರೊಟ್ಟಿ ಮಾಡೋದ ನುಚ್ಚ ಹಾಕ್ಸಿ ಸಂಕ್ಟಿ ಅಂತ ಸಂಕ್ಟಿ ಮಾಡ್ತೀರಿ? ಹ್ಞೂ ರೀ. ಕಟಾಮಿಲಿ ಸಂಕ್ಟಿ ಅಂತ ಮಾಡಿ. ಅದು ಎಲ್ಲರಿಗೆ ಇಷ್ಟನ? ಎಲ್ಲರಿಗೆ ಇಷ್ಟ ರೀ, ಉಣ್ತಾರೆ ಅದನ್ನ. ಸಂಕ್ಟಿ ಜೊತೆಗೆ ಏನು ರುಚಿ? ಹೈನು ಇರ್ಬೇಕು ರೀ. ಹ್ಞೂ. ಹಾಲು, ಮಜ್ಜಿಗೆ, ಮೊಸರು ಬೆಸ್ಟ್. ಇದು ಆದರೆ ಮಕ್ಕಳು ಮರಿ ಉಣ್ತಾರೆ? ಯಾವ ಉಣ್ತಾರೆ ಇದನ್ನ? ಹಾಂ ಹಾಂ. ನವಣೆ ಉಣ್ಣೋದು ಕಷ್ಟ? ಕಷ್ಟ. ಅವ್ರು ಉಣ್ಣೋರು ನೆವಣೆಯನ್ನ. ಹ್ಞೂ. ಅನ್ನನ ಬಗಸ್ತಾರೆ. ನಿಮ್ಮ ಮನೇಲಿ ನವಣಿ, ಆರ್ಕ ಉಣ್ಣೋರು ಯಾರ್ಯಾರು? ನಾವು ಅಷ್ಟು ಉಣ್ತೀರಿ, ಆದರೆ ಹುಡುಗರು ಕಮ್ಮಿ ಉಣ್ತಾರೆ. ಹ್ಞೂ ಹ್ಞೂ. ಸೊ ಅಂತೂ ಈ ಸಿರಿಧಾನ್ಯಗಳ ಬಳಕೆ ನಿಮ್ಮ ಭಾಗದಲ್ಲಿ ಈಗಲೂ ಇದೆ, ನಿಮ್ಮ ತಲೆಮಾರಿನವರು ಈಗಲೂ ಊಟ ಮಾಡ್ತಾ ಇದ್ದಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀರಿ. ಹಾಂ ಹಾಂ. ಸರಿ, ಈಗ ನಿಮ್ಮ ಈ ಭಾಗದಲ್ಲಿ ಏನು ಹೇಳಿದ್ರಿ, ಎರಡು ರೀತಿಯಿಂದ ಭೂಮಿ ಇದೆ ಅಂತ ಹೇಳಿದ್ರಿ. ಒಂದು ಕಡೆ ಮಸಾರಿ, ಒಂದು ಕಡೆಗೆ ಕಪ್ಪು ಭೂಮಿ. ಈ ಕಪ್ಪು ಭೂಮಿಯಲ್ಲಿ ಒಳ್ಳೆ ಬೆಳೆ ಅಂದರೆ ಯಾವುದು ಚೆನ್ನಾಗಿ ತೆಗಿತೀರಿ ನೀವು? ನೋಡಿರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿನೂ ಚಲೋ ಬರ್ತಾರೆ. ಈಗ ಉಪ್ಪುಗಡ್ಲಿನೂ ಚಲೋ ಬರ್ತೈತಿ, ಉಣ್ಣ ಜೋಳನೂ ಚಲೋ ಬರ್ತೈತಿ. ಬೆಳೆ ಯಾವುದು ಎಡ ಆಗಲ್ರಿ, ಮಳೆದೇವ್ ನಡೆಸ್ಬೇಕು ನಾವು. ಯಾಕಂದ್ರೆ ನಾವು ನೀರಾವರಿ ಮಂದಿ ಅಲ್ಲ. ಅಲ್ಲ, ನೀವು ನೀರಾವರಿ ಮಂದಿ ಅಲ್ಲ ರೀ, ಮಳೆ ಆಸಿರ್ತಾನೆ ರೀ ನಮ್ಗೆ. ಮಳೆ ಚಲೋ ಆಯ್ತು, ಎಲ್ಲ ಬೆಳೆನೂ ಚಲೋ ಬರ್ತಾರೆ. ಮಳೆ ಹೆಂಗೆ ಶ್ರಮ ಇರ್ತ ಹಂಗೆ ಬೆಳೆ ಬರ್ತಾರೆ. ಮಳೆ ಇದ್ರೆ ನಿಮಗೆ ಹೌದೌದು ಬೆಳೆ ಚೆನ್ನಾಗಿ ಬರ್ತದೆ. ನಿಮ್ಮ ಭಾಗದಲ್ಲಿ ಹೆಂಗೆ ಮಳೆ ಪ್ರಮಾಣ? ಕಮ್ಮಿ ರೀ. ಕಮ್ಮಿ ಅಂತ ಕಮ್ಮಿ ರೀ. ಈಗ 3 ವರ್ಷ 4 ವರ್ಷ ಆದ್ರೆ ಒಳ್ಳೆ ಮಳೆ ಆಗುತ್ತೆ. ಆಗಿದೆ. ಹಿಂದಕ್ಕೆಲ್ಲ ಹೊಲ ಹೇಳ್ಬಾರ್ದು ನಾವು. 3-4 ವರ್ಷ, 5-6 ವರ್ಷ ಜಗ ಕಷ್ಟಪಟ್ಟಿವಿ ರೀ. ಬೇರೆ ಕಡೆ ಊರಿಗೆ ಹೋಗಿ ನಾವು ಹೊಟ್ಟೆ ಸಂಗ್ರಹ ಮಾಡ್ಕೋಬೇಕಾಯ್ತು. ಹೌದಾ? ಈಗ ನಮ್ಮಲ್ಲೇ ಸಾಕಷ್ಟು. ನಿಮಗೆ ನೆನಪಿರೋಂಗೆ ತೀವ್ರ ಬರಗಾಲ ಆಗೈತ್ರಿ. ಯಾವಾಗ? 16 2016. ತುಂಬ ದೂರ ಏನಲ್ಲ ಸಾಹೇಬ್ರಿ, ಅಷ್ಟು ಬರಗಾಲ? ಹೌದ್ರಿ. ಏನು ಸಮಸ್ಯೆ ಆಯ್ತು? ಹೆಂಗೆ ಆಯ್ತು? ಮಳೆನೇ ಅಲ್ರಿ ಒಟ್ಟ 1 ವರ್ಷ ಮಳೆ ಇಲ್ಲ. ಸುದ್ದಿ ತೆಗಿಬೇಡಿ ನೀವು. ಓಹೋ, ಹೆಂಗೆ ಮತ್ತೆ ಅವಾಗ ಹೆಂಗೆ ಹಿಂಗೆ ಜೀವನ ರೀ? ಹೆಂಗೆ ಮತ್ತೆ ಹಳೆ ಕಾಳು ಇರ್ತಾವ್ರೆ ಮನ್ಯಾಗ. ಜೋಳ ಪಳ ಮತ್ತು ಉಣ್ಣ ಜೋಳ ಮರಾಗಲ್ಲ ಜಾಸ್ತಿ, ನಾವು ಹೆಚ್ಚಿಗೆನ ಇಟ್ಕೊಂಡಿರ್ತೀವಿ. ಹೆಂಗಾರ ಯಾಕೆ ಅಲ್ಲಿ? ಕಣಜ ಇದಾವ ನಿಮ್ಮಲ್ಲಿ? ಇಲ್ರಿ, ಕಣಜ ಇಲ್ಲ, ಎಲ್ಲ ಮುಗಿಬಿಟ್ಟು. ಕಣಜ ಮುಗಿತಾ? ಕಣಜು ಅಯ್ಯವ ಎಲ್ಲ ಮುಗಿಬಿಟ್ಟಾರ್ರಿ. ಹಾಂ ಹಾಂ. ಈಗ ಹೆಂಗೆ ಧಾನ್ಯಗಳನ್ನ ಇಟ್ಕೊಳಕ್ಕೆ ಏನು ಈಗ? ಮೊದಲ ಮನ್ಯಾಗ ಇಟ್ಕೊಂಬಿಟ್ರಿ ಎಲ್ಲ ಪೋಡ. ಅಲ್ಲ, ಮೊದಲೆಲ್ಲ ಹಿಂಗೆ ನೆಲದಲ್ಲೆಲ್ಲ? ಇಲ್ರಿ, ಇಲ್ಲ, ಇಲ್ಲ. ಕಣಜ ಮುಗಿದ್ರೆ ಅವು ಅವರಿಂದ ಯಜಮಾನ್ರಿಂದ ಮುಗಿಸ್ಬಿಟ್ಟಿವ ಅವನ್ನ. ನೋಡಿದ್ರೆ ನೀವು? ನೋಡಿವ್ರಿ, ನಾವು ಮಾಡಿನ್ರಿ, ನಾನು ಮಾಡಿನ್ರಿ. ನಂದ ಇಲ್ಲೊಂದು ಹಾಗೆ ದಮ್ಮ ಹೊಡ್ತಿಲ್ಲ, ನಾನು ಜೋಳ ಹಾಕಿನ್ರಿ. ಇವ್ರಿಗೆಲ್ಲ ಗೊತ್ತಾಯ್ತು ನೋಡ್ರಿ, ಏ ನೀನು ಊರ್ ಮಂದಿ ಬಿಟ್ರು ನೀವು ಬಿಡಲ್ಲಪ್ಪ ಅಂದರ್ನ ಅಂದಾರ. ಆದ್ರೆ ಮತ್ತೆ ಕಡೆಗೆ ನಮಗೂ ಬೇಸರ ಬಿಟ್ಟಿವೆ ಅಲ್ಲಿಗೆ. ಈಗ ನಿಮಗೆ ಮಸಾರಿ ಭೂಮಿಯಲ್ಲಿ ಖರ್ಚು ಜಾಸ್ತಿನೋ ಈ ಎರೆ ಭೂಮಿಯಲ್ಲಿ ಖರ್ಚು ಜಾಸ್ತಿ, ಮಸಾರಿ ಖರ್ಚು ಜಾಸ್ತಿ ರೀ, ಎರೆನ ಖರ್ಚು ಜಾಸ್ತಿ. ಎರೆ ಅಂದ್ರೆ ಎರೆ ಭೂಮಿಯಲ್ಲಿ ಖರ್ಚು ಕಡಿಮೆ ಅಂತ ಹೇಳ್ತಾರೆ, ಅಂದ್ರೆ ಗೊಬ್ಬರ ಜಾಸ್ತಿ. ಈಗ ಎಲ್ಲ ಇದನ್ನ ತಂದು ಹಾಕ್ಬೇಕಲ್ರಿ ನಾವು, ಹೊರಗಡೆನ ತಂದು ಹಾಕ್ಬೇಕು ಬೀಜನ. ಅಲ್ಲ ಎರೆ ಭೂಮಿ ದೊರೆ ಭೂಮಿ ಅಂತ ಹೇಳ್ತಾರೆ, ಎರೆ ಹಾಕ್ತಿದ್ರು ಅವಾಗ ನಮ್ಮಲ್ಲೇ ಬೆಳೆದಂತ ನಾವ ಕಾಳು ಸಂಗ್ರಹಣ ಬೀಜಕ್ಕಂತೇಳಿ ಅವನು ಬೇರೆ ತಕ್ಕಂದು ಬಿತ್ತನೆ ಮಾಡ್ತಿದ್ವಿ. ಈಗೆಲ್ಲ ಹಂಗಲ್ರಿ, ಎಲ್ಲ ಅವಲಂಬನೆ ಪ್ಯಾಕೆಟ್ ಮೇಲೆ ಆಗ್ಬಿಟ್ಟಿವಿ. ಯಾಕೆ ಹಿಂಗಾಯ್ತು ಬಂದ್ರೆ, ಈಗ ರೈತರು ತಾವು ಬಿತ್ತನೆಗೆ ಬೇಕಾದ ಬೀಜಗಳನ್ನೇ ಮನೆಯಲ್ಲಿ ಇಟ್ಕೊಳ್ತಾ ಇದ್ರು. ಈಗ ಯಾಕೆ ಈ ಕೊಂಡಿ ಕಳಚಿ ಹೋಯ್ತು, ಹೆಂಗ್ ಹೋಯ್ತು, ಎಲ್ಲೋಯ್ತು? ಇವರು ಯಜಮಾನ್ರ ಅವ್ರು ಅಂತಾರಲ್ರಿ, ಭೂಮಿ ಗುಣದಾರ್ಮ ಬದಲಾತಾನೆ ಬೆಳೆ ಚಲೋ ಬರ್ತ. ಒಂದ ಹತ್ರ ಬಿತ್ತಿದ ಬೀಜ ಎಣ್ಣೆ ಭೂಮಿ ಅಂದ್ ಮತ್ತೆ ಹೊರಗಡೆ ನಮ್ಮ ತಾಲೂಕು ಜಿಲ್ಲಾ ದಾಟಿ ಹೊರಗಡೆ ಭೂಮಿ ಅಂದ್ ಬೀಜ ಬಂತ ನಮಗೆ ಫಸಲು ಚಲೋ ಕೊಡ್ತ. ಹಿಂಗ ನೀವು ಬೀಜ ಸಂಗ್ರಹ ಮಾಡೋದು ಕೈ ಬಿಟ್ಬಿಟ್ರಿ, ಬಿಟ್ಬಿಟ್ರಿ. ಎಲ್ಲ ಮನೆ ಹಾಕ್ತಿದ್ರು ಅವಾಗ, 10 ಪೈಸೆ ಹಾಕ್ತಿದ್ರು ಬಂಡವಾಳ ಹಾಕ್ಬೇಕು, ಗೊಬ್ಬರ ಹಾಕ್ತಿದ್ವಿ. ಇಲ್ಲಕ್ಕಂದ್ರೆ ಏನೇನಿಲ್ರಿ, ಮನೆ ಬೀಜನ ಬಿತ್ತು, ಮನೆ ಬೀಜನ. ಈಗ ನೋಡಿ, ಈಗ ನೀವು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೀಜಗಳಿಗಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿದ್ದೀರಿ. ಹೌದ್ರಿ, ಅದು ದುಡ್ಡು ಕೊಟ್ಟೇ ತಗೊಳ್ಬೇಕು, ತಗೋಬೇಕು. ಈ ಅನಿವಾರ್ಯತೆ ಬೇಕಿತ್ತ ಅಂತ ನೀವು ಹಿರಿಯ ರೈತರಂತ ಕೇಳ್ತಾ ಇದ್ದೀರಿ. ಇಲ್ರಿ, ಅಂತ ಅನಿವಾರ್ಯತೆ ನಮ್ಗೆ ಇರದ. ಹೌದಾ? ಹೆಂಗಂದ್ರೆ ಒಂದು ಸ್ವಲ್ಪ ಹೊರಗಡೆ ಬೀಜ ಭೂಮಿ ಗುಣದಾನ ಬದಲಾದಾಗೆಲ್ಲ ಒಂದು ಸ್ವಲ್ಪ ಬೆಳೆ ಚಲೋ ಬರ್ತ್ರಿ, ಫಲವತ್ತಾಗಿ ಬರ್ತ. ಹಂಗಾಗಿ ಅನ್ನ ಬದಲಾವಣೆ ಮಾಡಾಕತ್ತಿದ್ರಿ ನಾವು. ಸರಿ, ಈ ಎರೆ ಭೂಮಿಯಲ್ಲಿ ಬಹಳ ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ ನೀವು? ಈಗ ಹತ್ತಿ ಬೆಳಿತೀರಿ, ಗೋಧಿ, ಜೋಳ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅಲ್ಲಿಂದ ಹೌಜು, ಸೂರ್ಯಪಾನ ಎಲ್ಲ ಬೆಳೆ ಬರ್ತಾರೆ ನಮ್ಮಲ್ಲಿ. ದನಕರುಗಳಿಲ್ಲದೆ ಕೃಷಿ ಮಾಡೋದಕ್ಕೆ ಆಗಲ್ಲ. ಆಗಲ್ರಿ. ಎಷ್ಟು ದನಗಳಿದಾವೆ ನಿಮ್ಮಲ್ಲೆಲ್ಲ? ನಮ್ಮಲ್ಲಿ 2 ಅದಾರೆ. ನಮ್ಮ 2 ಎತ್ತುಗಳ? ಎತ್ತುಗಳು, ಎತ್ತುಗಳು, ಎತ್ತುಗಳು ಬೇಕೇ ಬೇಕು. ನೀವು ಕೃಷಿ ಯಂತ್ರಗಳಿಗೆ ಕನ್ವರ್ಟ್ ಆಗಿದ್ದೀರಾ? ಬಿತ್ತೋದಕ್ಕೆ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಕೂರಿಗೆ ಯಂತ್ರಗಳಾಗಿರ್ಬೋದು ಮಾಡಿಸ್ತಾರೆ. ಮತ್ತೆ ಬಿತ್ತಾಗ ಒಂದು ಸ್ವಲ್ಪ ನಮಗೂ, ಯಾಕಂದ್ರೆ ಕಾಲು ಅದ್ರಾಗೈತ್ರಿ, ಕಾಲು ಆಪ್ರೇಷನ್ ಆಗಿಬಿಟ್ಟು ನಾವು ಅದಕ್ಕೆ ಅವಲಂಬನೆ ಆಗಿವ್ರಿ. ಅಟ್ಯಾಕ್ ಆಗಿಬಿಟ್ಟಿವಿ. ಅಲ್ಲ, ನಿಮ್ಮವೇ ಇದಾವ ನೀವು ಬೇರೆ ಕಡೆ ಬಾಡಿಗೆ ತರಿಸ್ಕೊಂಡಿದ್ದೀರಿ? ಇಲ್ಲ, ನಮ್ಮದೇ ಐತ್ರಿ, ನಾವೇ ಬಿತ್ತಿಗೆ ಮಾಡ್ತೀವಿ. ಕೂರಿಗೆ ಯಂತ್ರ ಇದೆಯಾ? ಇಲ್ಲರಿ, ಬೇರೆದ ಯಾರ್ದ್ರೆ ಇಸ್ಕೊಂಡು ಇಸ್ಕೊಂಡು ನಾವು ಕೊಡ್ರಪ್ಪ ಅಂತ ಇಸ್ಕೊಂತೀವಿ. ಅದಕ್ಕೆಲ್ಲ ಬಾಡಿಗೆ? ಬಾಡಿಗೆ ಇಲ್ಲರಿ, ನಮ್ಮಲ್ಲಿ ನಡೀತೈತ್ರಿ ಹಂಗೆ. ನಿಮ್ಮ ರೈತರು ನೀವು ಹೊಂದಾಣಿಕೆಯಾಗಿ ಮಾಡ್ಕೊಂಡು, ಒಂದಿನ ಅವ್ರು ಇಲ್ಲ ಅಂದ್ರೆ ನಾವು ಕೊಡ್ತಿರ್ತೀವಿ, ಅದಿಲ್ಲ ಅಂದ್ರೆ ಅವ್ರು ಕೊಡ್ತಿರ್ತಾರೆ. ಹಿಂಗೆ ಹೊಂದಾಣಿಕೆ ಮೇಲೆ ಹೋಗುತ್ತೆ. ಈ ಕೃಷಿಯಲ್ಲಿ ಶ್ರಮ ವಿಭಜನೆ, ಶ್ರಮ ಹಂಚಿಕೊಳ್ಳೋದು ಅಂತ ಕೆಲವು ಕಡೆಗಿದೆ. ರೈತರು ಇನ್ನೊಬ್ಬರ ಹೊಲದಲ್ಲಿ ಹೋಗಿ ಕೆಲಸ ಮಾಡೋದು, ಅವರು ಇನ್ನೊಬ್ಬರ ಹೊಲದಲ್ಲಿ ಕೆಲಸ ಮಾಡೋದು, ನಿಮ್ಮಲ್ಲಿ ಈ ಥರದ ಪದ್ಧತಿ ಐತೆ? ಕೂಲಿ ಇಲ್ಲ, ಇರಲ್ಲ ಅದಕ್ಕೆ. ಇರಲ್ರಿ, ಕೂಲಿ ಕರ್ಕೊಂಡು ಹೋಗಾರ ಬೇರೆ ಇದ್ರಿ, ನಮಗೆ ಅವ್ರಿಗೆ ಬೇಕಾದ್ರೆ ನಾವು ಅಲ್ಲೇ ಹೊಂದಾಣಿಕೆದ್ದು ಕರ್ಕೊಂಡು ಹೋಗಿ ಮಾಡ್ಸ್ಯಂತೀರಿ, ನಾವು ಹೋಗಿ ಮಾಡಿ ಬರ್ತೀವಿ, ಅವರು ಬಂದು ಮಾಡ್ತಾರೆ ಹೆಲ್ಪ್ ರೀ, ಒಬ್ರಿಗೊಬ್ರು ಆ ಥರದ್ದಿದೆ. ಹೌದ. ಸೊ ಈ ರೈತರಲ್ಲಿ ಈ ಥರದ್ದೊಂದು ಸಹಕಾರ ಮನೋಭಾವ ಇದೆ. ಐತ್ರಿ, ಕಷ್ಟ ನಷ್ಟ ಐತ್ರಿ, ಐತೆ ಕೆಲಸ. ಟೈಮ್ ಬಂದಾಗ ಎಲ್ಲರೂ ಅನುಕೂಲ ಹಾಕೋರಿ, ನಾವು ಅವ್ರಿಗೆ ಹಾಕುವ, ಅವ್ರು ನಮಗೆ ಹಾಕಾರ, ಯಾರು ಕಣ್ಣಿಲ್ಲಿ ನೋಡ್ತಿರಲ್ಲ ಮಾಡ್ತಾರೆ. ಭೂಮಿಯೇ ಫಲವತ್ತತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಭಾಳ ಮುಖ್ಯವಾಗಿ ಗೊಬ್ಬರಗಳು ಮುಖ್ಯ. ಅದರಲ್ಲೂ ನಮ್ಮ ದನಕರುಗಳ ಗೊಬ್ಬರ ಆಗಿರ್ಬೋದು, ಕಸ ಕಡ್ಡಿ ಇತ್ಯಾದಿ, ಎರೆಹುಳು ಗೊಬ್ಬರ ಅಂತ ಹೇಳ್ತಾರೆ, ಇವೆಲ್ಲ ಈಗಲೂ ಇದಾವ? ದನದ ಗೊಬ್ಬರ ಹೆಚ್ಚು ಬಳಕೆ ಇದೆಯಾ? ಐತ್ರಿ, ದನದ ಗೊಬ್ಬರ ಹೆಚ್ಚಿಗೆ ಬಳಕೆ ಐತ್ರಿ. ಅಲ್ಲ, ಈಗ ನಿಮಗೆ ಸುಮಾರು 16 ಎಕರೆ ಭೂಮಿ ಇದೆ. ಹ್ಞೂ, ಹೌದಾ? 2 ಎತ್ತ ಇದಾವೆ. ಹ್ಞೂ ರೀ, ಸಾಕಾಗುತ್ತಾ? ಇಲ್ಲರಿ, ಆಗಲ್ಲ. ಮತ್ತೆ ಹಿಂದಾಗ ಈ 1-4 ಎಕರೆ 2 ಎಕರೆ ಸಗಣಿ ಗೊಬ್ಬರ ಹಾಕ್ತಾರೆ, ಮತ್ತೊಂದು 2-3 ಎಕರೆ ಕುರಿ ತರ್ಸ್ಕೊಂತೀವಿ, ಮತ್ತೊಂದು 2-3 ಎಕರೆ ದನ ಬರ್ತಾವೆ, ದನ ತರ್ಸ್ಕೊಂತೀವಿ. ಆಗ ಮತ್ತೆ ಅದು ಇರ್ಲಿ ಬಿಡು, ಈ ವರ್ಷ ಇಲ್ಲಿಗೆ ಸಾಕತ್ತಂದ್ರೆ ಮತ್ತೊಂದು 2 ಚೀಲ ರೇಪಿ ತಂಬಂದು ಹಾಕೋಣ ಬಿಡು ಅವಲ್ಕಂತ. ಹಿಂಗೆ ಮಾಡಿ ಅಂದರೆ ನೀವು ಒಟ್ಟು ಪಶು ಗೊಬ್ಬರಕ್ಕೆ ಹೆಚ್ಚು ಡಿಪೆಂಡ್ ಆಗಿರೋ? ಹೌದ್ರಿ, ಅಂಗಡಿ ಗೊಬ್ಬರಕ್ಕೆ ಹೆಚ್ಚು ಇಲ್ಲ. ಇಲ್ಲ ರೀ, ಅಂದರೆ ನಿಮಗೆ ಬೇರೆ ಬೇರೆ ಥರ ಮಾರ್ಗಗಳಿದ್ದಾವೆ. ಹ್ಞೂ ರೀ, ಕುರಿ ತರ್ಪಿಸೋದು, ಹ್ಞೂ ರೀ, ದನಗಳನ್ನು ತರ್ಪಿಸೋದು, ಈ ಥರದ ಇರೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಈಗ ಮಣ್ಣಿನ ಅದು ಸತುವ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡೋದು ಇತ್ತೀಚೆಗೆ ಶುರುವಾಗಿದೆ ಯಜಮಾನ್ರೆ. ಹೌದು, ಮಣ್ಣಿನ ಆರೋಗ್ಯ ಪರೀಕ್ಷೆ ಮಾಡೋದು ಶುರುವಾಗಿದೆ. ಹೌದ್ರಿ, ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ? ನಮಗೆ ಕಾರ್ಡ್ ಕೊಟ್ಟಾರೆ. ಮಾಡಿಸಿದ್ರಿ? ಹ್ಞೂ ರೀ. ನೀವೇ ಹೋಗಿ ಖುದ್ದಾಗಿ ಮಾಡಿಸಿದ್ರ? ಅವರು ಒತ್ತಡ ಮಾಡಿಸಿ, ಅವರ ಮಾಡಿ ಕೊಟ್ಟಾರೆ. ಯಾವಾಗ ಮಾಡಿಸಿದ್ರಿ? ಈಗ ಅದು 15 ಕೊಟ್ಟಾರೆ ನೋಡಿರಿ, ಇಲ್ಲಿ 2015 ಕೊಟ್ಟರು. ನೋಡಿದ್ರೆ ಕಾರ್ಡ್ ನೋಡಿರಿ, ಮನೆಯಾಗ ಅದಾರೆ ಇವತ್ತಿಗೆ. ಆದರೆ ನೀವು ಅದನ್ನು ನೋಡಿ ಅದರ ಸಲಹೆಗಳನ್ನು ಅನುಸರಿಸ್ತಾ ಇದ್ದೀರಿ? ಇಲ್ರಿ, ಇಲ್ರಿ, ಅವರು ಕೊಟ್ಟದ್ದು ಬೆಳೆ ಅಷ್ಟು ನಾವು ಬೆಳೆಯೋಕ್ಕಾಗಲ್ರಿ. ದಾಳಿಂಬ್ರಿ, ಅಲ್ಲಿಂದ ಮೋಸಂಬಿ, ಲಿಂಬು, ಈ ನಮ್ಮಲ್ಲಿ ನೀರಾವರಿ ಇಲ್ಲ ಅಂತ ಹೇಳಿದಾರೆ. ಅಂಥವು ಬಂದವ್ರಿ, ಅದರ ಬರ್ದಾರ ಇವಷ್ಟು ಬೆಳಿಬೋದು ಈ ಭೂಮಿಯಾಗ, ಈ ಫಲವತ್ತದ ಮಣ್ಣು ಅಂತ ಹೇಳಿ. ಈ ತಲೆತಲ ಅಂತ ಬಿತ್ಕೊಂಡು ಬೆಳ್ಕೊಂಡ್ ಬಂದಿದ್ರಲ್ಲ, ಅದ್ರ ಬೆಳೆಗಳು ಏನು ಹೇಳಿಲ್ರಿ ಅದ್ರಾಗ? ಅದ್ರಾಗ ಅದನ್ನ ಕರೆಕ್ಟ್ ಕಾಪಿ ತರಿಸ್ತೀನಿ ಬರೀ ಅವನ್ನ ಕೊಟ್ಟರು ಅವ್ರು. ಹಂಗಾಗಿ ಆ ಕಾರ್ಡನ್ನು ಹಂಗೆ ಇಟ್ಬಿಟ್ರಿ? ಹಂಗೆ ಇಟ್ಬಿಟ್ಟಿವ್ರಿ. ಕೇಳ್ಬೇಕಿದ್ ನಾವು ಇವೆಲ್ಲ ಬೆಳೆಯಲ್ರಿ, ನಾವು ಮೊದ್ಲೆಲ್ಲ ಇವನೇ ಬೆಳೆದಿದ್ವಿ ಅಂತ ಕೇಳ್ಬೋದು. ರೀ ತಲಾಟೆ ಅದು ಮಾಲೀಕರ ಕೈ ಕೊಟ್ಟರೆ ಅವ್ರು ಮಾಲೀಕರ ಮನೆ ಬಂದು ಕೊಟ್ಟೋಗಿ ಬಿಟ್ರು. ಹ್ಞೂ ಹ್ಞೂ ಹ್ಞೂ. ಅಂದರೆ ಆ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಕಮ್ಮಿ ಇದೆ. ಹ್ಞೂ ರೀ, ಅದನ್ನು ಅನುಸರಿಸೋಕೆ ಕಷ್ಟ ಅನ್ಸುತ್ತೆ. ಕಷ್ಟ ರೀ, ಮತ್ತು ನೀರು ಬೇಕಲ್ರಿ ಸರ್, ಅದಕ್ಕೆ ಕಡೆಗೆ ಡ್ರಿಪ್ ಮಾಡೋಕೆ ಹನಿ ನೀರು ಬೇಕ್ರೆ. ಈಗ ಗಿಡ ತೋಟಗಾರಿಕೆ ಅವ್ರ ತೋಟಗಾರಿಕೆಗಳನ್ನೇ ಹೆಚ್ಚು ಶಿಫಾರಸು ಮಾಡಿದ್ದಾರೆ ಅವರು. ಹ್ಞೂ ಹ್ಞೂ. ಅಲ್ಲ ನೀವೇನಾದ್ರು ಕೇಳಿದ್ರ ನಾವು ಮುಂದೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಂತ ಇದ್ದೀವಿ ಅಂತ? ಇಲ್ಲರಿ ಇಲ್ಲರಿ, ಕೇಳಿಲ್ಲ. ಅವರಲ್ಲೇ ಅದನ್ನು ತುಂಬಿಕೊಟ್ಟು ಹೋದ್ ಗೊತ್ತು ನಂಗೆ. ಹ್ಞೂ ಹ್ಞೂ. ಆ ಕಾರ್ಡ್ ಇನ್ನೂ ಇದೆ ನಿಮ್ಗೆ? ಅದರ ಈಗ ಅಂಥ ಬೆಳೆ ಬೆಳೆಯೋಕೆ ನೀರು ಬೇಕಲ್ರಿ ಸರ್. ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ರಿ? ನಾಲ್ಕು ಜನ. ನಾಲ್ಕು ಜನ ಇದ್ರಿ. ಕೃಷಿಯಲ್ಲಿ ಕೆಲಸ ಮಾಡೋರು, ಆಸಕ್ತಿಯಿಂದ ತೊಡಕೊಳ್ಳೋರು, ಜವಾಬ್ದಾರಿ ನಿರ್ವಹಿಸೋರು ಯಾರ್ಯಾರು? ನಾವು ನಮ್ಮ ಹೆಣ್ಮಕ್ಳು ರೀ ಇಬ್ರು. ಹ್ಞೂ ರೀ. ಜವಾಬ್ದಾರಿ ಅವ್ರಿಗೆ. ಮಕ್ಕಳಿಗಿದೆ ಆಸಕ್ತಿ? ಮಕ್ಕಳು ಮತ್ತು ಶಾಲೆ ಹೋಗ್ರಿ. ಎಷ್ಟು ಜನ ಮಕ್ಕಳು ಕೃಷಿಯಲ್ಲಿ? ಒಬ್ಬರೇ. ಒಬ್ಬನೇ? ಒಬ್ರು ಗಂಡ ಮನೆಗೆ ಹೋಗ್ಯಾರವರು, ಇನ್ನೊಬ್ಬರು ಅದಾರ. ಹೆಣ್ಮಕ್ಳು ಎಷ್ಟು ಜನ? ಇಬ್ರು. ಇಬ್ರು ಮದುವೆ ಮಾಡಿಕೊಟ್ಬಿಟ್ಟಿದ್ದೀರಿ. ಹೆಚ್ಚು ಖರ್ಚಿನ ಜವಾಬ್ದಾರಿಗಳಿಲ್ಲ, ಇನ್ನು ಮಗನದೊಂದೇ ಜವಾಬ್ದಾರಿ. ಮಗನಿಗೆ ಕೃಷಿ ಬಗ್ಗೆ ಏನಾದರೂ ಒಲವು ಇದೆಯಾ? ಮಾಡ್ತಾನೆ ರೀ. ಅಲ್ಲ ಮಾಡೋದಂದ್ರೆ ನೀವು ಬೈದು ಕಳಿಸೋದು, ಹೊಡೆದು ಕಳಿಸೋದು, ಹೋಗೋ ಅಂತ ಹೇಳೋದು ಹೇಗಲ್ಲ? ಹಂಗೇನಿಲ್ಲ ಸರ್. ತಾನು ಏನಾದರೂ ನಾನೇ ಮಾಡ್ತೀನಪ್ಪ ಇವತ್ತು, ನಾನು ಹೋಗ್ಬರ್ತ ತಡಿ ಅಂತೇಳಿ ಅಂತಾನ್ರಿ? ಹೌದಾ? ಅಂತಾನ್ರಿ. ಆಸಕ್ತಿ ಇದೆ? ಆಯ್ತು ರೀ. ಹ್ಞೂ ಹ್ಞೂ. ಅವನು ಒತ್ತು ಹೆಚ್ಚಿಗೆ ಇದಕ್ಕೆ ಕೊಡ್ತಾನೆ ರೀ ಕೃಷಿಗೆ. ಹೌದು. ಬೇಡಪ್ಪ ನಿಂದಿನ ವಯಸ್ಸೈತಿ, ಕಲಿ ಕಲ್ತಿಂದ ಮುಗಿದಿಂದ ಇದಕ್ಕೆ ಬರುವಂತ ಹೇಳ್ತೀವಿ ನಾವು. ಹ್ಞೂ ಹ್ಞೂ. ಆಸಕ್ತಿ ಇದೆ? ಆಯ್ತು ರೀ, ಆಯ್ತು ರೀ. ಹಾಂ ಹಾಂ. ಸರ್ ಈಗ ನಿಮ್ಮ ಅನಿಸಿಕೆ ಏನು ಯಜಮಾನ್ರೆ, ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಮಗನಿಗೆ ಆಸಕ್ತಿ ಇದೆ ಮಾಡ್ತಾನೆ ಓಕೆ, ಹಳ್ಳಿಗಳಲ್ಲಿ ಯುವಕರು ಕೃಷಿ ಕಡೆ ಗಮನ ಹರಿಸೋದು ಕಡಿಮೆ ಮಾಡಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಚರ್ಚೆ ನಡೀತಾ ಇದೆ, ನಿಜನಾ ಇದು? ಕರೆಯವ್ರಿ. ಯಾಕೆ ಹಿಂಗಾಗ್ತಿದೆ? ಈಗ ಮತ್ತೆ ಅವ್ರು ದುಡಿಯಾಕ ಕರೆದ್ರೆ ಹೋಗಲ್ರಿ. ಈಗ ನೋಡ್ರಿ, ಹೊರಗಡೆ ಹೋಗಿ ದುಡ್ಕೊಂಬರ್ತಾರೆ, ಅದು ಇಲ್ಲಿ ಹೋಗಂಗಿಲ್ಲ, ಹಳ್ಳಿ ಕೆಲಸಕ್ಕೆ ಹೋಗಲ್ಲ, ಏ ಬಿಸಿಲಾಗ ಅಲ್ಲಿ ಯಾರು ಹೋಗಂತಾರೆ. ಹ್ಞೂ ಹ್ಞೂ. ಬೇರೆ ಕಡೆ ಹೋಗಿ ದುಡ್ಕೊಂಬರ್ತಾರೆ, ಇಲ್ಲಿ ದುಡಿಯಾಕ ಬರೋಂಗಿಲ್ಲ. ದೂರ ದೂರ ಹೋಗ್ತಾರೆ? ಈಗ ದೂರ ದೂರ ಹೋಗ್ತಾರೆ. ಹಾಸನ, ಮಂಡ್ಯ, ಹಿಂಗ ಉಡುಪಿ ಆ ಕಡೆ ಹೋಗ್ತಾರೆ. ಏನು ಮಾಡ್ತಾರೆ? ಏನ್ ಮಾಡ್ತಾರಂದ್ರೆ ನಾವು ಹೋಗಲ್ಲ, ನೋಡಲ್ಲ, ಅವ್ರು ಕೇಳೋದಷ್ಟೇ. ಅಲ್ಲಿಗಾದ್ರೆ ಹೋಗ್ತಾರೆ? ಹೋಗ್ತಾರೆ. ನಿಮ್ಮ ಹೊಲ ಕೈ ಮುಟ್ಟಲ್ಲ? ಮುಟ್ಟಲ್ರಿ. ಬಿಸಿಲು ಅಂತಾರೆ ಅವರು, ಬಿಸಿಲಿಗೆ ಎಲ್ಲಿ ಬರೋಣ ಅಂತಾರೆ ಅವರು. ಹಿಂಗಾಗಿ ನಾವೇನು ಮಾಡೋಕ್ಕಾಗಿ? ಹೆಂಗೆ ಈಗ ಒಂದು ತಲೆಮಾರು ಹಿಂಗೆ ಪೂರ ಡೈವರ್ಟ್ ಆಯಿತು ಅಂದರೆ ಕೃಷಿ ಸ್ಥಿತಿ ಹೆಂಗೆ? ಎಲ್ಲರೂ ಅವ್ರ ಮೇಲೆ ಅವಲಂಬನ ಇರೋಕ್ಕಾಗಲ್ರಿ. ದುಡಿಯೋ ದುಡ್ದ ದುಡಿತಾರ. ಯಾಕೆ ಭೂಮಿ ಇದ್ದಾರೆ ದುಡಿಲಿಲ್ಲ ಅಂದ್ರೆ ನಡೆಯಾಗಲ್ರಿ. ಅವ್ರ ಮನೆಗಾರ ಆಗತ್ತೆ, ಅದು ದುಡಿದ್ರೂ ಅವ್ರ ಮನೆಗಾರ ಊಟ ಆಗುತ್ತಾ? ದುಡಿಲೇಬೇಕು. ಈಗ ಅವ್ರಲ್ಲಿ ಸ್ವಲ್ಪ ಹೊಲ ಇದ್ದಾರೆ, ಮತ್ತು ಹೊಲ ಇಲ್ದಾರೆ ಹೋಗ್ತಾರೆ ಅವರು. ಈಗ ಮೊನ್ನೆ ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಬೇರೆ ಬೇರೆ ವೃತ್ತಿಗಳೆಲ್ಲ ನಿಂತ್ಕೊಂಡು ಅಥವಾ ಡಿಸ್ಟರ್ಬೆನ್ಸ್ ಆಯಿತು, ಆಗ ಅಲ್ಲಿರೋರೆಲ್ಲ ಕೃಷಿ ಮಾಡ್ಲಿಕ್ಕೆ ಬಂದ್ರಲ್ಲ ಅವಾಗ? ಹಾಂ, ಬಂದ್ರಿ. ಹ್ಞೂ. ಬಂದು ಏನು ಮಾಡಿದ್ರಿ ಅವರು? ಹ್ಞೂ. ಎಲ್ಲ ಮುಗಿದಿಂದ ಅದು ಅಲ್ಲೇ ಸುಗ್ಗಿನ ಮುಗಿದತ್ತು, ಬಂದರು, ದುಡ್ಕೊಂಬಂದು ದುಡ್ಡು ಅಡ್ಡಾಡಿದ್ರು, ಮಜೆ ಮಾಡಿ ಹೋಗ್ಬಿಟ್ರು. ಅಲ್ಲ, ಅದರಲ್ಲೂ ಕೆಲವರು ಆ ಕೆಲಸವನ್ನೆಲ್ಲ ಬಿಟ್ಟು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆಟ ಮಾಡ್ಕೊಂತಾರೆ, ಬಂದು ಮಾಡ್ಕೊಂತಾರೆ. ನಮ್ಮ ಭಾಗದಲ್ಲಿ ಆ ಥರದವ್ರು ಆಗ್ತಿದೆ ಅದಾರೆ. ಸುಗ್ಗಿ ಬಂದಾಗ ಒಳ್ಳಿ ಬಂದು ತಮ್ಮ ತಮ್ಮದು ಮಾಲ ಒಳಗೆ ಹಾಕ್ಯಂದು ಮಾಡಿ ಕೊಟ್ಟು ಹೋಗ್ರಿ. ಹೋಗಾರ. ಈಗ ಕೃಷಿಗೆ ಬಂಡವಾಳ ಭಾಳ ಮುಖ್ಯ. ಹೌದು. ನಿಮ್ಮಲ್ಲಿ ಬಂಡವಾಳ ಹೊಂದಾಣಿಕೆ ಮಾಡೋದು ಹೇಗೆ ಮಾಡ್ತೀರಿ ನಿಮ್ಮ ಕುಟುಂಬ? ಈಗ ನಾವು ಮತ್ತು ಸಾಲ ಸೂಲ ಮಾಡೋದು ಮಾಡೋದು. ಹಂಗಾಗಿ ತಲ್ದು ಬಂದಿತ್ತಾಗರಿ ಅದು, ಸುಗ್ಗಿ ಬಂದಾಗ ಹರಿ ಅದು, ಮತ್ತೆ ಹೊಳ್ಳಿ ಬೇಕಂದ ಮತ್ತೆ ತೆಗಿಯೋದು. ಒಂದು ವರ್ಷದಲ್ಲಿ ಸಾಲಗಳು ಹರಿತಾವ? ಸಾಧ್ಯ ಹೇಳ್ರಿ. ಒಮ್ಮೆ ಬಿತ್ತಂದ್ರೆ ಅದು ಹೇಳಕ್ಕೆ ಬರಲ್ರಿ, ಎಲ್ಲಿಗೆ ಹೋಗಿ ಹತ್ತತ್ತ ದಡ ಅನ್ನೋ ನಮಗೆ ಗೊತ್ತಾಗಲ್ಲ. ಏನೋ ದೇವ್ರ ಪರಮ ಚೊಲೋ ಕಣ ತೆಗದ ಪಾರಾಕುರಿ, ತೆಗಿಲಿಲ್ಲ ಅಂದ್ರೆ ಮತ್ತೆ ಅದ್ರಾಗ ಉಳ್ಕಂತೀವಿ. ಸರ್ಕಾರದ ಸೌಲಭ್ಯಗಳು ಏನೇನು ಬಳಕೆ ಆಗ್ತದೆ ನಿಮಗೆ ಕೃಷಿಯಲ್ಲಿ? ಇವಾಗ ಬೀಜ ಸಬ್ಸಿಡಿ ಇಷ್ಟ ಕೊಡೋದ್ರೆ ಅವ್ರು, ಪ್ರಧಾನ ಮಂತ್ರಿ ಅವ್ರ ಕಿಸಾನ್ ಸಮ್ಮಾನ ಬರ್ತಾವ್ರಿ? ಹಣ ಬರ್ತಾವ್ರಿ? ಬರ್ತದೆ. ಅದು ಎದಕ್ಕೆ ಉಪಯೋಗ ಆಗ್ತದೆ? 2000 ಬರ್ತ್ರಿ, ಆಗ ಯಾರು ನಾ ಕಾಳದೋ ಹೊಲದಾಗ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ, ಮತ್ತೆ ಏನು ಮಾಡೋದು? ಅದಕ್ಕಾದ್ರೂ ಹೆಲ್ಪ್ ಆಗ್ತದೆ? ಹಾಂ, ಒಟ್ಟು ಆಗತ್ತೆ ರೀ, ಅದಕ್ಕಾರ ಒಟ್ಟು ಹೆಲ್ಪ್ ಆಗತ್ತೆ ರೀ. ನೀವು ತುಂಬ ವೈವಿಧ್ಯ ಬೆಳೆಗಳನ್ನು ಬೆಳೀತಾ ಇದ್ರಿ, ಭಾಳ ಉಳ್ಳಾಗಡ್ಡಿ ಏನೇನು ಬೆಳೀತೀರಿ ಸ್ವಲ್ಪ ಒಂದು ಪಟ್ಟಿ ಹೇಳ್ಬಿಡಿ ನಮಗೆ. ಈ ಹಿಂಗಾರ್ಯಾಗ ನೋಡ್ರಿ, ಗೋಧಿ ಬೆಳಿತೀವಿ, ಜೋಳ, ಹತ್ತಿ, ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಅಲ್ಲೇ ಸೂರ್ಯಪಾನ, ಹೌಜು, ಚವಳಿಕಾಯಿ, ತರಕಾರಿಗಳು, ಬೆಂಡೆಕಾಯಿ ರೀ, ಕಡಲೆ, ಅಲ್ಲಿಂದ ಸೌತೆಕಾಯಿ, ಇಂಥವೆಲ್ಲ ಬೆಳಿತೀರಿ. ಇಷ್ಟೆಲ್ಲ ಬೆಳೆಗಳನ್ನು ಬೆಳಿತೈತ್ರಿ. ಈಗ ನೋಡಿ, ಬದನೆಕಾಯಿ, ಚವಳಿಕಾಯಿ ಇವೆಲ್ಲ ಬೆಳಿತೀರಿ ಅಂತೇಳಿ ಬೆಳಿತೀರಿ. ಇವಕ್ಕೆಲ್ಲ ಮಾರ್ಕೆಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೌದು. ಅವನ್ನ ಸಕಾಲಕ್ಕೆ ಕಟ್ ಮಾಡಬೇಕು, ಬೇರೆ ಕಡೆ ಒಯ್ಬೇಕು, ಇವೆಲ್ಲ ಯಾರು ಮಾಡ್ತಾರೆ? ಮಾಡಲ್ರಿ ನಾವು. ಹೆಚ್ಚಾಗಿ ನಮ್ಮಲ್ಲಿ ಏನಂದ್ರೆ, ಪ್ರತಿ ಊರು ಸ್ವಲ್ಪ ಹೊಲ ಇದ್ದಾರೆ ಭಾಳ ಹಾಕ್ಯಂದ್ರೆ ಮಾರ್ಕೆಟ್ಗೆ ಒಯ್ತಾರೆ. ನಮ್ಮ ದೂರ ಹೊಲ ಇದ್ದಾರೆ ಏನು ಮಾಡ್ತಾರೆ, ಅವ್ನು ಸ್ವಲ್ಪ ಹಚ್ಕೊಂಡಿರ್ತಾರೆ ನಂಗೆ ಪಟ್ಟಿ ಅಂತ ಹಾಕಿರ್ತಾರೆ ಒಂದು 5 ಸಾಲ ಅಳತಿ. ಆ ಪಟ್ಟಿಯಾಗ ಏನು ಬರ್ತಲ್ಲ ರೀ, ಬೀಗರು ಬೀಜರು ಮನೆ ಯಾರು ಅಕ್ಕಪಕ್ಕದಾರು ಮನೆ ಮಗ ಅವ್ರಿಗೆ ಆಗುತ್ತೆ. ಹಾಂ, ನಮ್ಮ ಅಂದರೆ ನೀವು ಇದರಲ್ಲಿ ಕಮರ್ಷಿಯಲ್ ಇಲ್ಲ, ಇಲ್ಲ ರೀ ನೀವು ವ್ಯವಹಾರಿಕವಾಗಿ ಮನೆಗೆ ಸಂಬಂಧಿಕರಿಗೆ ಅವ್ರಿಗೆ ಹಂಚ್ಬಿಡ್ತೀವಿ. ತರಕಾರಿಗಳು ಏನೇ ಬೆಳೆದ್ರು ಮನೆ ಪೂರ್ತಿಗೆ ಅಷ್ಟೇ ಬೆಳೀತಾ ಇದ್ರಿ. ಮಿಶ್ರ ಬೆಳೆ ಪದ್ಧತಿ ಅಂತ ಒಂದು ಅಂದರೆ ಹಿಂದೆ ಅಕ್ಕಡಿ ಸಾಲು ಅಂತ ಹೇಳ್ತಿದ್ರು ನೀವು ಅಂತೀರಾ? ನೀವು ಅಕ್ಕಡಿ ಸಾಲು ಮಾಡ್ತೀರಿ? ಮಾಡ್ತೀವಿ, ತೊಗರಿ ಮಾಡ್ತೀವಿ, ಅಲ್ಲಿಂದ ಮಡಿಕೆ ಮಾಡ್ತೀವಿ, ಅಲ್ಲಿಂದ ಇವು ಗುರಳು ಅಂತವೆಲ್ಲ ಅಕ್ಕಡಿ ಸಾಲು ಮಾಡ್ಕಡಿ ಸಾಲು ಮತ್ತು ಬೇರೆ ಬೇರೆ ಮುಖ್ಯ ಬೆಳೆ ಮಧ್ಯೆ ಇವೆಲ್ಲ ಹಾಕೊಳ್ತಾರೆ. ಹಾಕ್ತಾರೆ ಈಗಲೂ ಆ ಪದ್ಧತಿ ಈಗನೂ ಐತ್ರಿ. ಮೆಕ್ಕೆಜೋಳದಾಗ ತೊಗರಿ ಅಕ್ಕಡಿ ಹಾಕ್ತೀವಿ, ಸಜ್ಜೆ ತೊಗರಿ ಅಕ್ಕಡಿ ಹಾಕ್ತೀವಿ, ಮಡಿಕೆ ಅಕ್ಕಡಿ ಹಾಕ್ತೀವಿ, ಮಾಡ್ತಾರೆ. ಸೊ ಅದು ಯಾವ ರೀತಿ ನಿಮಗೆ ಉಪಯೋಗ ಆಗ್ತದೆ ಈ ರೀತಿಯಿಂದ ನಿಮ್ಮ ಮನೆಗೆ ಬೇಕಾಗುವಂಥದ್ದು? ಹಾಂ, ಮನೆಗೆ ಬೇಕಾಗ ನಮ್ಮ ಮನೆಗೆ ಬಾಳಿಕೆ ಈಗಂಕರ ದಿನ ಬೇಕಲ್ರಿ, ನಮಗೆ ಸಾಗತ್ತೆ ದಿನ. ಸೊ ಈ ಥರದ ಅಕ್ಕಡಿ ಸಾಲದಿಂದ ನಿಮಗೆ ಉಪಯೋಗ ಆಗ್ತದೆ? ಹಾಂ, ಕೊಂಡಂಗಿಲ್ಲಲ್ರಿ, ನಮ್ಮ ಮನೆಗೆ ಆಗಿಬಿಡ್ತಾವೆ, ಸಾಕಂದ್ಬಿಡ್ತೀವಿ ನಾವು. ಈಗ ಹೆಚ್ಚಿಗೆ ಅನ್ನ ಹಾಕಿನಂದ್ರೆ ನಮಗೆ ತೊಂದರೆ ಆಗುತ್ತೆ, ಅದಕ್ಕೆ ಸ್ವಲ್ಪ ನಮ್ಮ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ಬಿಡ್ತೀವಿ ನಾವು. ಈಗ ನೀವು ಹೇಳಿದ್ರಿ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಕಮ್ಮಿ ರೀ, ಕೆಲವು ಸಲ ಆಗದೇ ಇರ್ಬೋದು, ಆಗೈತ್ರಿ ಅಂತ ಹಂಗಾಗಿ ಎದುರಿಸಿದ್ರಿ. ಸೊ ಆಗುವ ಮಳೆ ನೀರನ್ನು ತಡೆದು ಹಿಡಿಯೋದಕ್ಕೆ ಕೆಲವು ಪದ್ಧತಿಗಳನ್ನು ಸರ್ಕಾರ ಪರಿಚಯ ಮಾಡಿದೆ. ಕೃಷಿ ಹೊಂಡ ಮಾಡಿದ್ರು, ಬದು ನಿರ್ಮಾಣ ಇಂಥವೆಲ್ಲ ಮಾಡ್ತೀವಿ, ಮಾಡಿವ್ರಿ ನಿಮ್ಮ ಹೊಲದಲ್ಲಿ? ನಾವು ಮಾಡಿಸಿವಿ. ಏನೇನು ಮಾಡಿಸಿದ್ರಿ? ಕೃಷಿ ಹೊಂಡ ಮಾಡಿಸಿವ್ರಿ, ಬದು ನಿರ್ಮಾಣ ಮಾಡಿಸಿವಿ, ಈ ಖಾತ್ರಿ ಯೋಜನೆಯಿಂದ ಬಂದ ಉದ್ಯೋಗ ಖಾತ್ರಿ ಮಾಡಿಸಿವ್ರಿ. ಬದು ನಿರ್ಮಾಣ ಮಾಡೋದ್ರಿಂದ ಯಾವ ರೀತಿ ಲಾಭ ಆಗಿದೆ ನಿಮಗೆ? ಒಳ್ಳೆ ಫಲವತ್ತಾದ ಮಣ್ಣು ನಮ್ಮ ಹೊಲದಲ್ಲಿ ನಮ್ಮ ಮಣ್ಣು ಉಳ್ಕೊಳ್ತದೆ, ಫಲ ಚಲೋ ಬರ್ತಾ, ಹಿಂಗಾಗಿ ನೀರು ಪೋಲಾಗೋದು ಹಾಂ ಕಡಿಮೆ ಆಗ್ತದೆ, ಕಮ್ಮಿಯಾಗಿ ಹರಿದು ಅಲ್ಲಿ ಒಟ್ಟು ಸೊರು ಬೀಳಲ್ದಂತ ನೋಡಿಕೆ ಅಂತೀವಿ. ಈ ಥರದ್ದೆಲ್ಲ ಉಪಯೋಗ ಮಾಡ್ತಾರೆ. ಉದ್ಯೋಗ ಖಾತ್ರಿ ಒಳಗಡೆಗೆ ನೀವು ಕಾರ್ಮಿಕರಾಗಿದ್ದೀರಾ? ಹ್ಞೂ ರೀ. ಹಾಂ ಹಾಂ, ಆಗಿವ್ರಿ. ಹಾಂ, ಅಂದರೆ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಿ? ಹೋಗ್ತೀವಿ ರೀ, ನಮ್ಮದಾರ ನಾವು ಮಾಡ್ಕೊಳ್ಳಿ, ಬೇರೆ ಕಡೆಯಿಂದ ಹೋಗಲ್ರಿ. ಉದ್ಯೋಗ ಖಾತ್ರಿ ಯೋಜನೆ ಹೆಸರಿನಲ್ಲಿ ಏನೇನು ನಿಮ್ಮ ವೈಯಕ್ತಿಕ ಕಾಮಗಾರಿಗಳು ಏನೇನು ಮಾಡಿಸ್ಕೊಂಡಿದ್ದೀರಿ? ಕೃಷಿ ಹೊಂಡ ಮಾಡಿಸಿದ್ರಿ, ಅಲ್ಲಿಂದ ಬೋಧನೆ ನಿರ್ಮಾಣ ಇಷ್ಟ ಆಗಿದೆ. ಹ್ಞೂ, ಅದಕ್ಕೆಲ್ಲ ಅನುದಾನ ಬಂದಿದೆ? ಬಂದ. ಒಟ್ಟು ಈ ಥರದ ಅನುಕೂಲಗಳಾಗಿದೆ ಆಗಿವ್ರಿ, ಸರ್ಕಾರದಿಂದ ಸೌಲಭ್ಯಗಳು ಬಂದವ್ರಿ. ಬಹಳ ಮುಖ್ಯವಾಗಿ ನೀವು ಹೇಳಿದ್ರಿ ಬೀಜಗಳ ಸಂರಕ್ಷಣೆಯಲ್ಲಿ ರೈತರು ಈಗ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು, ಇದು ನೀವು ನಿಮ್ಮ ಮೊದಲು ನಿಮ್ಮ ತಂದೆಯವರ ಕಾಲದಿಂದ ಆಗಿರ್ಬೋದು ಬೀಜಗಳನ್ನು ಮುಂದಿನ ಬಿತ್ತನೆಗೆ ಬೇಕಾಗಂಥ ಬೀಜಗಳನ್ನು ಉಳಿಸ್ಕೊಳ್ಳುವಂಥ ಪದ್ಧತಿ ಇತ್ತು? ಇತ್ತು. ನಾವೇ ಉಳಿಸ್ಕೊಂಡಿದ್ರಿ, ನಮ್ಮ ಯಜಮಾನರಲ್ಲ ನಾವೇ ಉಳಿಸಿ. ಯಾವ್ಯಾವ ಬೆಳೆಗಳ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ? ಗೋಧಿ ಉಳಿಸ್ಕೊಂತಿದ್ರಿ, ಉಪ್ಪುಗಡ್ಲೆ ಉಳಿಸ್ಕೊಂತಿದ್ವಿ, ಜೋಳ ಉಳಿಸ್ಕೊಂತೀವಿ, ಅಗಸೆ ಉಳಿಸ್ಕೊಂತೀವಿ, ಕುಸುಬೆ ಉಳಿಸ್ಕೊಂತೀವಿ, ಹತ್ತಿ ಕಾಳು ಉಳಿಸ್ಕೊಂತಿದ್ವಿ, ಎಲ್ಲ ಉಳಿಸ್ಕೊಂತೀವಿ. ಈಗ ಇವನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ? ಇಲ್ಲರಿ. ಹಾಂ, ಕೈ ಬಿಟ್ಟಿದ್ದಾರೆ? ಕೈ ಬಿಟ್ಬಿಟ್ರಿ, ಹೇಳಿದ್ನಲ್ರಿ. ಮಣ್ಣಿನ ಗುಣಧರ್ಮ ಬದಲಾತಂದ್ರೆ ಭೂಮಿ ಒಂಚೂರು ಫಲ ಚಲೋ ಬರ್ತಾನೆ, ಅದಕ್ಕೆ ಬದಲಾಯ್ಬಿಡ್ತೇವೆ ಆ ಥರಕ್ಕೆ. ಓಕೆ ಯಜಮಾನ್ರಿ, ಈಗ ನೀವು ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳ್ತೀರಿ? ಕೃಷಿಯಿಂದ ಒಂದು ಒಳ್ಳೆ ಬದುಕನ್ನು ಕಾಣ್ಬೋದು ಅಂತ ಅಂತೀರಾ? ಹೇಗೆ ಕಾಣ್ಬೋದು ರೀ? ಶ್ರಮ ಅವನ ಶ್ರಮ ಅವನಿಂದ ಇತ್ತಂದ್ರೆ ಕಾಣ್ಬೋದು ರೀ, ಎಲ್ಲ ಕಾಣ್ತಾನೆ ರೀ. ಒಳ್ಳೆಯದು ಸಂಗಪ್ಪ ಚನ್ನಬಸಪ್ಪ ಅರ್ಲಾಪುರ ಅವರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಂಗಪ್ಪ ಚನ್ನಬಸಪ್ಪ ಹರ್ಲಾಪುರ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. दाने दाने पे लिखा है खाने वाले का नाम लेने वाले करोड़ देने वाला एक राम. ಒಂದೆಡೆ ಅನ್ನಕ್ಕಾಗಿ ಪರದಾಟ, ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ. ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ. ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್ ಖಾಯೆ ಉತ್ನಾ ಹೀ ಜಿತ್ನಾ ಹೈ ಉಸ್ ಕಾ ನಸೀಬ್. ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು. ಹಾಗೆ ಮಾಲಿಕ್ಕೆ ಚಲ್ತಾ ನಹಿ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ ರಾಮ್. ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ. ಈಗ ಕೃಷಿ ಗೀತೆಗಳು. ಹಾ

ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ತಪ್ಪಿ ಜನಸಾಗರವು ಹೆಚ್ಚಿರಲು, ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು. ಬಾಯಿ ಬಾಯಿಗೂ ಉಣಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಕ್ರಾಂತಿಯ ಹೊನ್ನ ಬನ್ನದ ಆಸೆ ಎಲ್ಲರಲ್ಲಿ ಮೂಡಿರಲು, ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು. ತುಂಬಿತು ಜನರೆಲ್ಲರ ಹೊತ್ತೆ, ಬರಿದಾಯಿತು ಭೂಮಿಯ ತಟ್ಟೆ, ಬರಿದಾಯಿತು ಭೂಮಿಯ ತಟ್ಟೆ. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ಬೇಸಾಯವದು ಬಹಳ ಮುಂದೆ ಹೋಗುವುದು. ಆದರೆ ಏನು ಆಗಿದೆ ಎಂದರೆ ಆರೋಗ್ಯವೇ ಹೋಗುವುದು. ಉಣಲು ಉಡಲು ಸಾಕಷ್ಟಿದ್ದರು ಮೊದಲಿನ ಕಸುವು ಹೋಗುವುದು. ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಸಾವಯವ ಕ್ರಾಂತಿಯ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು, ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು, ಸಂಭ್ರಮ ಮರಳಿ ಬರಬಹುದು, ಸಂಭ್ರಮ ಮರಳಿ ಬರಬಹುದು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಕೃಷಿ ಗೀತೆಗಳನ್ನು ಕೇಳಿದಿರಿ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ? ಮಕ್ಕಳ ಸುರಕ್ಷತೆ, ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದ ಅಂಗಣವಲ್ಲ. ರೈತ ಮಿತ್ರರೇ, ಈಗ ಚಿತ್ರಗೀತೆಗಳು. ಚಿತ್ರಗೀತೆಗಳು ಆಸರೆಯಲ್ಲಿ ಬೆಳೆದೆನು ಆ